ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇಂದಿನ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆ ಮತ್ತು ಕೋಳಿ ಸಾಕಣೆ ಅನುಭವ, ಈ ಕುರಿತು ದಾಂಡೇಲಿಯ ಕೊಂಡು ವಿಠು ಕೋಕರೆ ಅವರೊಂದಿಗಿನ ಸಂದರ್ಶನ. ಕೊಂಡು ಇಟ್ಟು ಕೋಕ್ರೆ ಅವರೇ ನಮಸ್ಕಾರ. ನಮಸ್ತೆ ಸರ್. ಹಸು ಸಾಕಣೆ ಮತ್ತು ಹೈನುಗಾರಿಕೆ ಕೃಷಿಗೆ ಪೂರಕವಾಗಿ ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀರಿ? ಅಂದ್ರೆ ಒಂದು ಅಗ್ರಿಕಲ್ಚರು ಮತ್ತೆ ಈ ಹೈನುಗಾರಿಕೆ ಒಂದೇ ನಾಣ್ಯ ಎರಡು ಮುಖಗಳಿಗಿದ್ದಂತೆ ಇವಲ್ಲ. ಯಾಕಂದ್ರೆ ಕೃಷಿ ಇಲ್ಲದೆ ಹೈನುಗಾರಿಕೆ ಇಲ್ಲ, ಹೈನುಗಾರಿಕೆಯಲ್ಲಿ ಕೃಷಿ ಇಲ್ಲ. ಯಾಕಂದ್ರೆ ಒಂದು ಅಗ್ರಿಕಲ್ಚರ್ ಒಂದು ಯಾವುದೇ ಒಂದು ಗಿಡ ಚೆನ್ನಾಗಿ ಬೆಳಿಬೇಕು, ಒಳ್ಳೆ ಇಳುವಳಿ ಕೊಡಬೇಕು, ಉತ್ಪಾದನೆ ಹೆಚ್ಚಿಗೆ ಆಗ್ಬೇಕಂದ್ರೆ ಅವಕ್ಕೆಲ್ಲ ಸಗಣಿ ಗೊಬ್ಬರ ಮುಖ್ಯ. ಹಾಗಾಗಿ ಒಂದು ಸಗಣಿ ಗೊಬ್ಬರ ಇದ್ದಾಗಲೇ ಗಿಡ ಚೆನ್ನಾಗಿ ಬೆಳೆಯೋದು. ಆ ದೃಷ್ಟಿಯಿಂದ ಹೈನುಗಾರಿಕೆ ತುಂಬ ಇದರಲ್ಲಿ ಅವಶ್ಯಕತೆ. ಈಗ ಸಾಂಪ್ರದಾಯಿಕವಾಗಿ ಸ್ಥಳೀಯ ಒಂದು ಗೋತಳಿಗಳನ್ನು ಸಾಕೊಂಡು ಬರ್ತಾ ಇದ್ರು, ಈಗ ಮಲೆನಾಡು ಗಿಡ್ಡ ಇರಬಹುದು ಅಥವಾ ಬೇರೆ ತಳಿಗಳಿರಬಹುದು, ಈ ಒಂದು ಹೈಬ್ರಿಡ್ ತಳಿಗಳು ಅಥವಾ ಒಂದು ಸಂಕರಣ ತಳಿಗಳು ಇವೆಯಲ್ಲ, ಅವುಗಳ ಪ್ರಾಮುಖ್ಯತೆ ಏನು? ಹೈನುಗಾರಿಕೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಮಾಡೋದಿದ್ರೆ ಸಂಕರಣ ತಳಿಯೇ ಒಳ್ಳೆಯದು ಅಥವಾ ಸ್ಥಳೀಯ ತಳಿಯನ್ನು ಕೂಡ ಬಳಸ್ಕೋಬಹುದು ಹೇಗೆ? ಇದರಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಇವು ಬ್ರೀಡಿಂಗ್ ಅಂದ್ರೆ ಏನು ಕ್ರಾಸ್ ಬ್ರೀಡೇ ಹೆಚ್ಚು ಮಾಡಬೇಕು. ಯಾಕಂದ್ರೆ ಈ ಲೋಕಲ್ ಮಲೆನಾಡು ಗಿಡ್ಡ ತಳಿ ಅಂದ್ರೆ ಇವೆಲ್ಲ ಹಾಲು ಕಡಿಮೆ, ಇದರದ್ದು ಮೂತ್ರ ಚೆನ್ನಾಗಿ ಜೊತೆಗೆ ಹಾಲು ಕಡಿಮೆ. ಆದರೆ ಒಬ್ಬ ರೈತನಿಗೆ ಮೇಲ್ ಬರಬೇಕು, ಆರ್ಥಿಕವಾಗಿ ಬಲಗೊಳ್ಬೇಕಂದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಲು ಚೆನ್ನಾಗಿದೆ, ಆದರೆ ಇವು ನಾವು ಆರ್ಥಿಕವಾಗಿ ಮೇಲ್ ಬರಬೇಕು, ನಾವು ಉಪಜೀವನಕ್ಕೆ ಚೆನ್ನಾಗಬೇಕಂದ್ರೆ ನಾವು ಹೈಬ್ರಿಡ್ ಸಾಕಬೇಕಾಗುತ್ತೆ. ನಮ್ದು ದೇಶೀಯ ತಳಿ ಆದಂದ್ರೆ ಗೀರ್ ಇದೆ, ಶಾಹಿವಲ ಇದೆ, ಅಮೃತ್ ಮಾಲ್ ಇದೆ. ಅಮೃತ್ ಮಾಲ್ ಅಂದ್ರೆ ಇವು ಲೋಕಲ್ ಅಂದ್ರೆ ಹಾಲು ಕಡಿಮೆ ಇದಕ್ಕೆ. ಜೊತೆಗೆ ಈಗ ನಮ್ಮಲ್ಲಿ ಎಲ್ಲ ಜರ್ಸಿ ಸಾಕ್ತಾ ಇದೀವಿ, ಎಮ್ಮೆಯಲ್ಲಿ ಮುರ್ರಾ ಇದೆ, ಇವು ನಮ್ಮ ಇಂಡಿಯನ್ ಬ್ರೀಡ್. ಮುರ್ರಾ, ಸುರುಟಿ ಈ ರೀತಿ ಎಲ್ಲ ಸಾಕಾಣಿಕೆ ಮಾಡಿದ್ರೆ ಹೆಚ್ಚಿಗೆ ಹಾಲು ಬರುತ್ತೆ. ಈಗ ಲೋಕಲ್ ಆಕಳಿಗೆ ಅಂದ್ರೆ 2 ಲೀಟರ್ ಹಾಲು ಬರಬಹುದು, ಈ ಕ್ರಾಸ್ ಮಾಡಿದಂದ್ರೆ 10 ಲೀಟರ್ 20 ಲೀಟರ್ ಹಾಲು ಬರುವಂತ ಚಾನ್ಸಸ್ ಇದೆ. ಅವಾಗ ರೈತನ ಆರ್ಥಿಕವಾಗಿನೂ ಹೆಚ್ಚಿಗೆ ಆಗುವಂತ ಜಾಸ್ತಿ. ಈಗ ಹೆಚ್ಚು ಹಾಲು ಬರಬೇಕಂದ್ರೆ ಹೆಚ್ಚು ಶ್ರಮ ಪಡಬೇಕು, ಹೆಚ್ಚು ಹಿಂಡಿ ಕೊಡಬೇಕು ಅಂತ. ಈ ಹೈಬ್ರಿಡ್ ತಳಿಗಳ ಒಂದು ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ಈಗ ಒಂದು HF ಆಕಳ ಅಂದ್ರೆ ಸುಮಾರು ಒಂದು 25-30 ಲೀಟರ್ ಹಾಲು ಕೊಡುತ್ತೆ ಒಂದು ದಿನಕ್ಕೆ. ಅದು ಹೇಗಂದ್ರೆ ಒಳ್ಳೆ ಕೊಟ್ಟಿಗೆ ಎಲ್ಲ ಚೆನ್ನಾಗಿ ಕಟ್ಟಿರ್ಬೇಕು, ಜೊತೆಗೆ ದಿನಕ್ಕೆ ಒಂದು 50-60 ಕೆಜಿ ಹಸುಹುಲು ಆಗ್ಬೇಕು, ಜೊತೆಗೆ 7-8 ಕೆಜಿ ಒಣ ಹುಲ್ಲು ಆಗ್ಬೇಕು, 5-6 ಕೆಜಿ ಹಿಂಡಿ ಹಾಕ್ಬೇಕು, ಜೊತೆಗೆ ನೀರು ಬೇಕು. ಈ ರೀತಿ ನಾವು ಕರೆಕ್ಟ್ ಆಗಿ ಕೊಡ್ತಾ ಹೋದ್ರೆ ನಾವು ಹಾಲು ಉತ್ಪಾದನೆ ಚೆನ್ನಾಗಿ ಮಾಡಬಹುದು. ಇದು ಮತ್ತೆ ಅವಕ್ಕೆಲ್ಲ ಸಣ್ಣ ಪುಟ್ಟ ಕಾಯಿಲೆಗೆ ಬರ್ತವೆ, ಕಾಲಕಾಲಕ್ಕೆ ವ್ಯಾಕ್ಸಿನೇಷನ್, ಕಾಲಕಾಲಕ್ಕೆ ಜಂತಿನ ಔಷಧಿ, ಕಾಲಕಾಲಕ್ಕೆ ಕೃತಕ ಗರ್ಭಧಾರಣೆ, ಈ ರೀತಿ ನಾವು ಮಾಡಿದ್ರಿಂದ ಮತ್ತೆ ಕೆಲವೊಂದು ಸಲ ಹೊಸ ಹೊಸ ಈ ಮಳೆಗಾಲದಲ್ಲಿ ಬೇರೆ ಬೇರೆ ರೋಗಗಳು ಬರ್ತವೆ. ಈಗಂತೂ ಇತ್ತೀಚಿನ ದಿನಗಳಲ್ಲಿ ಚರ್ಮಗಂಟು ರೋಗ ಬರ್ತಾ ಇದೆ, ಅದು ತುಂಬಾ ದನನು ಸತ್ತೋಗಿರ್ತವೆ. ಹಾಗಾಗಿ ಮುಂಚೆ ಏನು ಮಾಡಬೇಕು, ನಾವು ವ್ಯಾಕ್ಸಿನೇಷನ್ ಹಾಕಿದ್ರೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಆರ್ಥಿಕವಾಗಿ ನಾವು ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಬಹುದು. ಈಗ ವೈಜ್ಞಾನಿಕವಾಗಿ ಅಥವಾ ಒಂದು ಸುಧಾರಿತ ರೀತಿಯಲ್ಲಿ ಹೈನುಗಾರಿಕೆಯನ್ನು ಮಾಡಬೇಕಿದ್ರೆ ಈ ಕೊಟ್ಟಿಗೆಯ ನಿರ್ಮಾಣದ ಬಗ್ಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡಬೇಕು ಅಂತ ಹೇಳ್ತೀವಿ, ಇದರ ಬಗ್ಗೆ ಹೇಳಿ. ಕೊಟ್ಟಿಗೆ ಹೇಗಿರಬೇಕು, ಎಷ್ಟು ಸ್ಥಳಾವಕಾಶಗಳು ಬೇಕಾಗ್ತವೆ ಜಾನುವಾರುಗಳಿಗೆ? ಅಂದ್ರೆ ಸುಮಾರು ಒಂದು ಆಕಳೆ ಕಟ್ಟಲಿಕ್ಕೆ ಸುಮಾರು 7 ಅಡಿ ಆಕಳು ಬೇಕು ಉದ್ದ, ಅಂದ್ರೆ ಅವು ಎಷ್ಟಿದೆಯಲ್ಲ ಅಷ್ಟು ಇರಬೇಕು. ಜೊತೆಗೆ ಕೊಟ್ಟಿಗೆ ಸುತ್ತಲೂ ಎಲ್ಲ ಸಿಮೆಂಟ್ ಹಾಕ್ಬೇಕು, ಕಾಲು ಜಾರಬಾರ್ದು. ಆಮೇಲೆ ನೀರು ಏನಾದ್ರು ಮೂತ್ರ ಹೋಯಿತು, ಸಗಣಿ ಬಂದ ಮೂತ್ರ ಹೋಯ್ತು ಅಂದ್ರೆ ನೀರು ಕ್ಲಿಯರ್ ಹೋಗ್ಬೇಕು, ಸ್ಟಾಕ್ ಇರಬಾರ್ದು. ಯಾಕಂದ್ರೆ ಅಲ್ಲಿ ಮೂತ್ರ ಹೋಯ್ತಿದ್ದು ಅಲ್ಲಿ ಸ್ಟಾಕ್ ಇದ್ರೆ ಕೆಲವೊಂದು ಕಾಯಿಲೆಗಳು ಬರ್ತಾವೆ, ಕೆಚ್ಚಲು ಬಾವು ಮತ್ತು ಬೇರೆ ಬೇರೆ ಕಾಯಿಲೆಗಳು, ಕಾಲು ಬಾಯಿ ರೋಗದ್ದು, ಆಮೇಲೆ ಇವೆಲ್ಲ ರೋಗಗಳು ಬರ್ತವೆ. ಆ ದೃಷ್ಟಿ ಒಂದು ಕೊಟ್ಟಿಗೆ ಕ್ಲೀನ್ ಇರಬೇಕು, ಜೊತೆಗೆ ಗಾಳಿ ಆಡಾಡ್ತಾ ಇರಬೇಕು. ಈ ರೀತಿ ಇರೋದ್ರಿಂದನೇ ಹೈನುಗಾರಿಕೆ ಕೊಟ್ಟಿಗೆಯಲ್ಲಿ ಚೆನ್ನಾಗಿ ಮಾಡಬೇಕು. ಈಗ ರಬ್ಬರ್ ಮ್ಯಾಟ್ ಅನ್ನು ಹಾಕುವಂತ ಒಂದು ಕ್ರಮವೂ ಕೂಡ ಇರ್ತದೆ, ಅದು ಒಳ್ಳೆಯದು ಅಥವಾ ಇದು ಕಾಂಕ್ರೀಟ್ ಅನ್ನೇ ಮಾಡಿದ್ರು ಒಳ್ಳೇದು? ರಬ್ಬರ್ ಮ್ಯಾಟ್ ಹಾಕಿದ್ ಒಳ್ಳೇದು. ಯಾಕಂದ್ರೆ ಈಗ ಹೆಚ್ಚಿಗೆ ಹಾಲು ಕೊಡುವಂತ ದನಗಳು ಕೆಲವೊಂದು ಹೆದರ್ ಬಿಡ್ತಾವೆ, ಜಾರ್ ಬಿಡ್ತಾವೆ. ಈ ಸಿಮೆಂಟ್ ನೆಲಕ್ಕೆ ಅವು ಎಲ್ಲ ನಾವು ಸಗಣಿ ತೆಗೆದು ಮೂತ್ರ ತೆಗೆದ್ರೆ ಅವು ಜಾರ್ ಬಿಡುತ್ತೆ, ಅದು ಆ ನೆಲ ಒಂಥರ ಜಾರಿಕೆ ತರ ಆಗ್ಬಿಡುತ್ತೆ, ಅವಾಗ ಹೆದರಿಕೆ ಆಗ್ಬಿಡುತ್ತೆ. ಆ ರೀತಿಯಿಂದ ಈ ಕೌ ಮ್ಯಾಟ್ ಇದ್ರೆ ಗ್ರಿಪ್ ಸಿಗುತ್ತೆ, ಕುತ್ಕೊಂಡ್ರೆ ಪಟ್ ಅಂತ ಹೇಳೋದು, ಮತ್ತು ಅವು ಚೆನ್ನಾಗಿ ಇರ್ತಾವ್ರಿ ಅವು. ಆಮೇಲೆ ಕಾಲು ಜಾರುವುದಿಲ್ಲ, ಕೆಲವೊಂದೆಲ್ಲ ನಾವು ನೋಡಿದ್ದೀವಿ, ನಾವು ಕೊಟ್ಟಿಗೆ ಇಲ್ಲೆಲ್ಲ ಕಾಲು ಜಾರಿ ಬಿದ್ದು ಕೆಲವೊಂದು ಹೋಗಿರ್ತವೆ, ಎರಡು ಕಾಲು ಜಾರಿ, ಅದು ಸಮಸ್ಯೆ ಆಗುದಿಲ್ಲ. ಹಾಗಾಗಿ ಕೋವು ಮ್ಯಾಟ್ ಇರೋದು ತುಂಬ ಒಳ್ಳೆಯದು. ಆಮೇಲೆ ಕೃತಕ ಗರ್ಭಧಾರಣೆಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಎದುರಾಗ್ತವೆ ಮತ್ತು ಈ ಗರ್ಭದ ಹಸುವಿನ ಒಂದು ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ಈಗ ಕೆಲವೊಬ್ಬರು ರೈತರು ಏನ್ ಮಾಡ್ತಾ ಇದ್ದಾರೆ, ಕೆಲವೊಂದು ಜನ ಈ ಗಬ್ಬದ ಟೈಮಲ್ಲಿ ಏನು ಕೊಡುವುದಿಲ್ಲ. ಈ ಕೆಲವೊಬ್ರು ಆಕ್ಚುಲಿ ನಮ್ಗೆ ಗೌಳಿ ಸಮಾಜದವರು ಗಬ್ಬ ಇತ್ತಂದ್ರೆ ಏನು ಹಾಕೋದಿಲ್ಲ. ಆಕ್ಚುಲಿ ಹಂಗೆ ಮಾಡಬಾರ್ದು. ಈ ಗಬ್ಬದ ಟೈಮಲ್ಲಿ ಕೊನೆ ಟೈಮಲ್ಲಿ 7ನೇ ತಿಂಗಳ 8ನೇ ತಿಂಗಳಲ್ಲಿ 9ನೇ ತಿಂಗಳಲ್ಲಿ ಹೆಚ್ಚಿಗೆ ಹಿಂಡಿ ಕೊಡಬೇಕಾಗುತ್ತೆ. ಜೊತೆಗೆ ಅವಕ್ಕೆಲ್ಲ ಹಸಿ ಹುಲ್ಲು ಒಣ ಹುಲ್ಲು ಎಲ್ಲ ಕೊಡಬೇಕು. ಅವಾಗ ಏನಾಗುತ್ತೆ, ಮುಂದೆ ಹುಟ್ಟುವಂಥ ಕರುನು ಚೆನ್ನಾಗಿ ಬೆಳೆಯುತ್ತೆ, ಜೊತೆಗೆ ಹಾಲು ಸಹಿತ ಜಾಸ್ತಿ ಆಗುತ್ತೆ ಆ ಗಬ್ಬರ್ ದಾಸೋಲಿ. ಆಮೇಲೆ ಅವಕ್ಕೆಲ್ಲ ವ್ಯಾಕ್ಸಿನೇಷನ್ನು, ಜಂತಿನ ಔಷಧಿ ಇವೆಲ್ಲ ಮಾಡ್ತಾ ಇದ್ರೆ ನೆಕ್ಸ್ಟ್ ಕರ ಹಾಕಿದ ತಕ್ಷಣನೇ ಹಾಲು ಜಾಸ್ತಿ ಆಗುತ್ತೆ. ಅವಕ್ಕೆಲ್ಲ ಮತ್ತೆ ಬೇರೆ ಬೇರೆ ಈ ಕ್ಯಾಲ್ಸಿಯಂ ಕೊಡಬೇಕಾಗುತ್ತೆ. ಅಂದ್ರೆ ಮ್ಯಾನೇಜ್ಮೆಂಟ್ ಚೆನ್ನಾಗಬೇಕು. ಈ ಕೆಲವರು ಏನ್ ಮಾಡ್ತಾರೆ, ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡಿದ್ರು ಅವು ಎಲ್ಲ ಖನಿಜ ಮಿಶ್ರಣ ಹಾಕೋದಿಲ್ಲ, ಬರೀ ಹಿಂಡಿ ಅಷ್ಟೇ ಹಾಕ್ತಾರೆ. ಈ ದಾರ ಹಿಂಡಿ ಇರಲಿ, ನಮ್ದು ಶೇಂಗಾ ಹಿಂಡಿ ಇವೆಲ್ಲ ಹಾಕ್ತಾರೆ. ಅದರಲ್ಲಿ ವಿಟಮಿನ್ಸ್ಗಳಿಲ್ಲ. ವಿಟಮಿನ್ A D3 ಬೇಕು, ಫಾಸ್ಫರಸ್ ಬೇಕು, ಜೊತೆಗೆ ಬೇರೆ ಬೇರೆ ವಿಟಮಿನ್ ಎಲ್ಲ ತರದ್ ಬೇಕಾಗುತ್ತೆ. ಹಾಗಾಗಿ ಟಾನಿಕ್ ಪೌಡರ್ ಸಿಗುತ್ತೆ, ಮಿನರಲ್ ಮಿಕ್ಸರ್ ಅಂತ ಹೇಳ್ತಾರೆ. ಅದು ಹಾಕಿದ್ರಿಂದ ಒಂದು ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ, ಎರಡನೇದು ಕಾಲಕಾಲಕ್ಕೆ ಗರ್ಭಧಾರಣೆ ಆಗುತ್ತೆ. ಈ ಕೆಲವೊಬ್ಬರು ರೈತರು ಮ್ಯಾನೇಜ್ಮೆಂಟ್ ಸರಿ ಮಾಡಿರೋದಿಲ್ಲ, ಅವಾಗ ಕರ ಹಾಕಿ 1 ವರ್ಷ 1.5 ವರ್ಷ ನಂತರ ಗಬ್ಬಕ್ಕೆ ಹೋಗ್ತೇವೆ. ಇವು ಫೇಲ್ಯೂರು. ಅವು ಕರ ಹಾಕಿ 60 ದಿನ ನಂತರ 90 ದಿನಗಳ ಗಬ್ಬ ಕಟ್ಟಬೇಕು. ಅವಾಗ ಹೇಗೆ 12ರಿಂದ 14 ತಿಂಗಳಲ್ಲಿ ಒಂದು ಕರು ಸಿಗುತ್ತೆ, ಜೊತೆಗೆ ಹೈನುಗಾರಿಕೆ ಹೆಚ್ಚಿಗೆ ಆಗುತ್ತೆ, ಆ ರೈತನಿಗೆ ಆದಾಯ ಆಗುತ್ತೆ. ಇಲ್ಲಾಂದ್ರೆ ಬರೀ ಈ 2 ವರ್ಷ 1 ವರ್ಷ ನಂತರ ಗಬ್ಬ ಕಟ್ಟಿದ್ರೆ ಫೇಲ್ಯೂರ್ ಇದು. ಹೈನುಗಾರಿಕೆ ಮುಂದೆ ಹೆಚ್ಚಿಗೆ ಹಾಲು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಈಗ ಈ ಕಡಸಿನ ಒಂದು ನಿರ್ವಹಣೆ ಮಾಡುವಂಥದ್ದು, ಅದಕ್ಕೆ ಒಂದು ಕೊಡಬೇಕಾಗಿರುವಂತಹ ಒಂದು ಪೋಷಕಾಂಶಗಳು, ಬ್ಯಾಲೆನ್ಸ್ಡ್ ಡಯೆಟ್ ಅಂತ ಹೇಳ್ತೀವಲ್ಲ, ಏನೇನು ಕೊಡಬೇಕಾಗ್ತದೆ 1-1.5 ವರ್ಷಕ್ಕೆ ಅದು ಗಬ್ಬ ಧರಿಸಬೇಕಿದ್ರೆ? ಅಂದ್ರೆ ಹುಟ್ಟಿ, ಈಗ ಅವಕ್ಕೆಲ್ಲ ಫಸ್ಟ್ ಹುಟ್ಟಿದ ತಕ್ಷಣ ಅವಕ್ಕೆಲ್ಲ ಗಿಣ್ಣದ ಹಾಲು ಜಾಸ್ತಿ ಕೊಡಬೇಕು. ಯಾಕಂದ್ರೆ ಮುಖ್ಯ ಇರೋದೇ ಅಲ್ಲಿ. ಯಾಕಂದ್ರೆ ಅಲ್ಲದ ಅದರಲ್ಲಿ ಗಿಣ್ಣದ ಹಾಲಲ್ಲಿ 500 ರೋಗಗಳು ತಡ್ಕೊಳ್ಳುವಂತ ಶಕ್ತಿ ಇರುತ್ತೆ ಒಂದು. ಆಮೇಲೆ ಬಾಡಿಗೆ ಎಲ್ಲ ಗರ್ಭಚೀಲ, ಬೇರೆ ಬೇರೆ ನರಗಳು, ಮಾಂಸ ಕಂಡು ಬೆಳವಣಿಗೆ ಆಗಲಿಕ್ಕೆ ಅದು ಕೆಚ್ಚಲು ಏನು ಗಿಣ್ಣದ ಹಾಲು ಇದೆಲ್ಲ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ ಅದು. ಹಾಗಾಗಿ ಅದು ಕೊಡಬೇಕು. ಜೊತೆಗೆ ಜಂತಿನ ಔಷಧಿ ಕಾಲಕಾಲಕ್ಕೆ ಹಾಕ್ತಾ ಇರಬೇಕು. ಈಗ ಕರ ಹುಟ್ಟಿದ ಮೇಲೆ 7ನೇ ದಿನಕ್ಕೆ ಜಂತಿನ ಔಷಧಿ ಹಾಕಬೇಕು, 15 ದಿನ ಆಗಬೇಕು, ಪ್ರತಿ ತಿಂಗಳು ಆಗಬೇಕು. ನಂತರ ಅದು 6 ತಿಂಗಳ ನಂತರ ವರ್ಷಕ್ಕೆ 2 ಸಲ ಜಂತಿನ ಔಷಧಿ ಹಾಕಬೇಕು. ಜೊತೆಗೆ ವ್ಯಾಕ್ಸಿನೇಷನ್ ಆಗಬೇಕು. ಈ ಕಾಲುಬಾವಿ ರೋಗದ್ದು, ಆಮೇಲೆ ಈ ಮಳೆಗಾಲದಲ್ಲಿ ಹೆಚ್ಚು ಸಂಚಾಲ ಹೋಗುತ್ತೆ ಗಂಟ್ಲು ಬೇನೆ, ಅದನ್ನು ವ್ಯಾಕ್ಸಿನೇಷನ್ ಕೊಡಬೇಕು. ಆಮೇಲೆ ಅದರ ಜೊತೆಗೆ ಹಿಂಡಿ ಕೊಡಬೇಕು. ಒಂದು ಈಗ ಹೆಂಗೆ ಬೆಳೀತಾ ಇದ್ದಂಗೆ 1 ಕೆಜಿ 2 ಕೆಜಿ ಜಾಸ್ತಿ ಮಾಡ್ತಾ ಹೋಗಬೇಕು. ಆಮೇಲೆ ಅದರಲ್ಲಿ ಮಿನರಲ್ ಮಿಕ್ಸರ್ ಹಾಕಬೇಕು, ಆ ಹಿಂಡಿ ಜೊತೆಗೆ ಖನಿಜ ಮಿಶ್ರ ಅಂತ ಹೇಳ್ತಾರೆ ಆ ಟಾನಿಕ್ ಪೌಡರ್, ಅದರಲ್ಲಿ ಮಿಕ್ಸರನ್ನು ಮಾಡಿ ಕೊಟ್ಟರೆ ಅವು ಸಾಮಾನ್ಯ 14 ತಿಂಗಳು 16 ತಿಂಗಳಿಗೆ ಹಿಟ್ಟಿಗೆ ಬರ್ತವೆ. ಆ್ಯಕ್ಚುಲಿ ಕೆಲವೊಬ್ರು ನಮ್ದು ಪ್ರಕಾರ ಅಂದರೆ ಕರ ಅಲ್ಲೇ ಅದರ ಭವಿಷ್ಯ ಚೆನ್ನಾಗಿರ್ಬೇಕಂದ್ರೆ ಈಗ 16 ತಿಂಗಳು 17 ತಿಂಗಳಲ್ಲಿ ಮೆದುಳು ಬೆಳವಣಿಗೆ ಆಗಿರುವುದಿಲ್ಲ. ಹಾಗಾಗಿ ನಮ್ದು ನನ್ನ ಪ್ರಕಾರ 2 ವರ್ಷ ನಂತರನೇ ಕೃತಕ ಗರ್ಭಧಾರಣೆ ಮಾಡಿಸ್ಬೇಕು. ಅದು ಮೆದುಳಿನ ಬೆಳವಣಿಗೆ ಆಗುತ್ತೆ, ಮತ್ತು ಮುಂದೆ ಅದರದ್ದು ಭವಿಷ್ಯ ಚೆನ್ನಾಗಿರುತ್ತೆ. ಈಗ 15-16 ತಿಂಗಳಿಗೆ ಕರ ಹಾಕಿದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಒಂದು ಆ ರೀತಿ. ಅಂದರೆ ಮ್ಯಾನೇಜ್ಮೆಂಟ್ ಚೆನ್ನಾಗಿರಬೇಕು. ಈಗ ಹಸುಗಳಿಗೆ ಕೊಡಬೇಕಾಗಿರುವಂತಹ ಮೇವಿನ ಬಗ್ಗೆ ಹೇಳಿ, ಈಗ ಹಸಿರು ಮೇವು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಒಣಮೇವು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಮತ್ತು ಹಿಂಡಿ ಅಥವಾ ಏನು ಕಾನ್ಸಂಟ್ರೇಟ್ ಅಂತ ಹೇಳ್ತೀವಿ ಅದು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಇದರ ಬಗ್ಗೆ? ಈಗ ಉದಾಹರಣೆ ಹೇಳ್ತೀನಿ, ಈಗ ನಮ್ಮ ದಾಂಡೇಲಿ ಮತ್ತು ಜೋಡ ತಾಲೂಕು ಅಂತ ಹೇಳ್ತಾ ಇದ್ದೇನೆ. ಈಗ ಇಲ್ಲಿ ಸಾಮಾನ್ಯ ಸುರುಟಿ ಎಮ್ಮೆ ಜಾತಿಯಲ್ಲಿ ಸುರುಟಿ ಎಮ್ಮೆ, ಜೊತೆಗೆ ಜರ್ಸಿ. ಯಾಕಂದ್ರೆ ಹೆಚ್ಚಿಗೆ ಇಲ್ಲಿ ಮಳೆ ಬೀರುವುದಕ್ಕೆ ಇಲ್ಲಿ 2 ಜಾತಿಗಳು ಮಾತ್ರ ಸ್ವಲ್ಪ ಸೆಟ್ ಆಗ್ತಾ ಇದೆ. ಯಾಕಂದ್ರೆ ನಾನು ಕಳೆದ 19 ವರ್ಷದಿಂದ ಈ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಪ್ರತಿಯೊಂದು ರೈತರು ಮಗನಾಗ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ಜರ್ಸಿ ಆಕಳಿಗೆ ಅಂದ್ರೆ ದಿನಕ್ಕೆ 10 ಲೀಟರ್ ಕೊಡುತ್ತೆ. ಈ ಏರಿಯಾದಲ್ಲಿ 10 ಲೀಟರ್ ಕೊಡುವಂಥದ್ದ ಅದಕ್ಕೆ ಸುಮಾರು ಒಂದು 35-40 ಕೆಜಿ ಹಸಿ ಹುಲ್ಲು ಬೇಕು. ಎರಡನೇದು ಏನಂದ್ರೆ ಒಣ ಹುಲ್ಲು ಬೇಕು, ನಾರಿನಾಂಶ ಜಾಸ್ತಿ ಇರೋದ್ರಿಂದ 7-8 ಕೆಜಿ ಒಣ ಹುಲ್ಲು ಬೇಕು. ಆಮೇಲೆ 4-5 ಕೆಜಿ ಹಿಂಡಿ ಬೇಕು ಅದಕ್ಕೆ ಜೊತೆಗೆ, ಅದರ ಜೊತೆಗೆ ಇದು ಟಾನಿಕ್ ಪೌಡ್ರು ಖನಿಜ ಮಿಶ್ರಣ ಅಂತ ಹೇಳ್ತಾರೆ, ಅದು ಅದರ ಜೊತೆಗೆ ಮಿಕ್ಸ್ ಮಾಡಿಕೊಡ್ಬೇಕು. ಒಂದು 10 ಗ್ರಾಮ್ ಅಥವಾ 25 ಗ್ರಾಮ್ ಮಿಕ್ಸ್ ಮಾಡಿಕೊಡ್ಬೇಕು. ಈ ರೀತಿ ಮಾಡಿದ್ರೆ 10 ಲೀಟರ್ ಹಾಲು ಬರುತ್ತೆ. ಈಗ ಇಲ್ಲಿ ಯಾಕೆ 10 ಲೀಟರ್ಕ್ಕಿಂತ ಜಾಸ್ತಿ ಆಗ್ತಾ ಇಲ್ಲ ಅಂದ್ರೆ ಡೈರಿಗಳು ಇಲ್ಲ. ನಮ್ಮ ದಾಂಡೇಲಿ ತಾಲೂಕಿನಲ್ಲಿ, ಜೋಡ ತಾಲೂಕಿನಲ್ಲಿ ಡೈರಿಗಳು ಇಲ್ಲ. ಡೈರಿ ಆದರೆ ಅದು ಏನಾಗ್ತಾ ಇದೆ, ರೈತರ ಮಕ್ಕಳೆಲ್ಲ, ಕೆಲವೊಂದು ರೈತರ ಮಕ್ಕಳೆಲ್ಲ ಬೆಂಗಳೂರು ಕೆಲಸ ಹೋಗ್ತಾ ಇದ್ದಾರೆ, ಗೋವಾ ಕೆಲಸ ಹೋಗ್ತಾ ಇದ್ದಾರೆ. ಆದರೆ ಈ ಕೃಷಿಯಲ್ಲಿ ತುಂಬ ಲಾಭ ಇದೆ, ಅದು ನಮ್ಮ ರೈತನ ಮಕ್ಕಳಿಗೆ ಆ್ಯಕ್ಚುಲಿ ಕೆಲವರು ಇವರಿಗೆ ಗೊತ್ತಿಲ್ಲ. ಅವ್ರೇನು ಮಾಡ್ತಾರೆ, ಬರೀ ಪೇಟೆ ಜೀವನ ಹುಡ್ಕುತ್ತೆ, ಆದರೆ ಕೃಷಿಯಲ್ಲಿ ನಂಬಿಕೊಂಡು ಜೊತೆಗೆ ಹೈನುಗಾರಿಕೆ ಮಾಡಿದರೆ ತುಂಬ ಲಾಭ ಇದೆ. ಈ ಹಸು ಸಾಕಣೆ ಸಂದರ್ಭದಲ್ಲಿ ಈಗ ಇವುಗಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರ್ತವೆ, ಮತ್ತು ಯಾವ ರೀತಿ ನಿರ್ವಹಣೆ ಮಾಡಬಹುದು? ಈಗ ಹಸುಗಳ ಸಾಕಾಣಿಕೆ ಅಂದರೆ ಬೇಸಿಗೆಗಾಲದಲ್ಲಿ ಅವಕ್ಕೆಲ್ಲ ಕೆಲವೊಂದು ಜ್ವರ ಬರ್ತವೆ. ಜ್ವರ ಬಂದಾಗ ಅವಕ್ಕೆಲ್ಲ ಇಂಜೆಕ್ಷನ್ ಕೊಡಬೇಕಾಗುತ್ತೆ ಆಯುರ್ವೇದಿಕಿಂದ. ನಾನು ಹೆಚ್ಚಿಗೆ ಅಂದರೆ ಈಗ ಸುಮಾರು ಈ ಕಡೆ ಎಲ್ಲ ನಾನು ಆಯುರ್ವೇದಿಕ್ ಚಿಂದ ಕೊಡ್ತಾ ಇದ್ದೀನಿ ಜಾಸ್ತಿ. ಈ ಬೇದಿ ಬಂತು, ಆಮೇಲೆ ನೆನೆ ಬಂತು, ಆಮೇಲೆ ಈಗ ಏನಾದರೂ ಜ್ವರ ಗಿರ ಬಂತಂದರೆ ನಾನು ಇಲ್ಲೇ ನಮ್ಮ ಲೋಕಲ್ ಸಿಗುವಂಥ ಗಿಡಮೂಲಿಕೆ ಔಷಧಿಯಿಂದ ಕೊಡ್ತಾ ಇದ್ದೀನಿ. ಕಡೆಗೆ ಇವಕ್ಕೆಲ್ಲ ಕೆಲವೊಂದು ಸಲ ಬೇಸಿಗೆಗಾಲದಲ್ಲಿ ಜ್ವರ ಗಿರ ಬರೋದು ಮಾಡ್ತಾ ಇದ್ದಾವೆ. ಆ ಜೊತೆಗೆ ಬೇಸಿ ಮಳೆಗಾಲದಲ್ಲಿ ಗಂಟ್ಲು ಬೇನೆ ಬರುತ್ತೆ. ಅದು ಆ್ಯಕ್ಚುಲಿ ಯಾವುದಕ್ಕೆ ಬರ್ತಾ ಇದೆ, ಈಗ ಒಂದು ವರ್ಷ ಎರಡು ವರ್ಷದ ಎಮ್ಮೆ ಮಡ್ಕಗಳು ಅಂದರೆ ಈ ಹೀಪರ್ ಅಂತ ಹೇಳ್ತೀವಲ್ಲ ಅವಕ್ಕೆ ಬರ್ತಾ ಇದೆ. ಅವಕ್ಕೆಲ್ಲ ಮಳೆ ಬೀಳೋಕ್ಕಿಂತ ಮುಂಚೆನೆ, ಮಿರುಗು ಮಳೆ ಬೀಳೋಕ್ಕಿಂತ ಮುಂಚೆನೆ HS ವ್ಯಾಕ್ಸಿನೇಷನ್ ಹಾಕಬೇಕು. ವರ್ಷಕ್ಕೆ ಕಾಲುಬಾಯಿ ಹೊಡೆಯೋ ರೋಗದ್ದು ವ್ಯಾಕ್ಸಿನೇಷನ್ ಹಾಕಬೇಕು. ಕೆಲವೊಬ್ಬರು ರೈತರು ಹಾಕ್ತಾ ಇಲ್ಲ, ಅವ್ರ ಮನೆ ಬಾಗಿಲಿಗೆ ಸರ್ವಿಸ್ ಪಶು ಇಲಾಖೆಯವರು ಈಗ ಸಾಕಷ್ಟು ಪಶು ಇಲಾಖೆಯಿಂದ ಸವಲತ್ತು ಕೊಡ್ತಾ ಇದ್ದಾರೆ, ಆದರೆ ಅವ್ರ ಮನೆ ಬಾಗಿಲು ಹೋದರೂ ಸಹಿತ ಕೆಲವೊಬ್ಬರು ರೈತರು ಹಾಕಿಸ್ತಾ ಇಲ್ಲ. ದಯವಿಟ್ಟು ಅದೊಂದು ಹಾಕ್ಸ್ಬೇಕು ಅವರು, ಈ ಗಂಟಲು ಬೇನೆದು ಮತ್ತು ಕಾಲುಬಾಯಿ ಹೊಡೆಯೋ ರೋಗದ್ದು. ಆಮೇಲೆ ಕೆಲವೊಬ್ಬರು ರೈತರು ಏನು ಮಾಡ್ತಾರೆ, ಜಂತಿನ ಔಷಧಿ ಹಾಕ್ತಾ ಇಲ್ಲ. ಅದು ಸಾಮಾನ್ಯ ದೊಡ್ಡದನಕ್ಕೆ ಅಂದರೆ ವರ್ಷಕ್ಕೆ ಎರಡು ಸಲ ಹಾಕಲೇಬೇಕು ಕಡ್ಡಾಯ. ಜಂತಿನ ಔಷಧಿ ಹಾಕೋದೇ ಇಲ್ಲ, ಯಾಕಂದರೆ ಜಂತು ಹೊಟ್ಟೆ ಒಳಗಿತ್ತು ಅಂದರೆ ಅದು ತಿಂದಿದ ಆಹಾರ ಎಲ್ಲ 20% ಜಂತೆ ತಿಂದ್ಕೊಡ್ತಾವೆ. ಆವಾಗ ಒಂದನೇದು ಏನಾಗುತ್ತೆ, ಆಕಳು ಸರಿ ಹಿಟ್ಟಿಗೆ ಬರೋದಿಲ್ಲ, ಎರಡನೇದು ಹಾಲು ಉತ್ಪಾದನೆ ಕಡಿಮೆ ಆಗುತ್ತೆ, ಮುಂದೆ ಅವಕ್ಕೂ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ. ಈ ಚರ್ಮ ಗಂಟು ರೋಗ ಅಂತ ಹೇಳಿದ್ರಲ್ಲ ಇತ್ತೀಚೆಗೆ ಬಂದಿರುವಂಥದ್ದು, ಇದರ ನಿರ್ವಹಣೆ ಹೇಗೆ? ಅದು ಹೇಗಾದರೆ ಈಗ ಚರ್ಮಗಂಟು ಯಾಕೆ ಬರುತ್ತೆ ಅಂದರೆ ಈ ಸೊಳ್ಳೆಯಿಂದ ಬರುತ್ತೆ. ಆ ಸೊಳ್ಳೆ ಕಚ್ಚಿಂದ ಇದ್ದಿದ್ದ ಆ ಕಚ್ಚಿದ ಭಾಗದಲ್ಲಿ ಬಾವು ಬಂದ್ಬಿಡುತ್ತೆ, ವೈರಸ್ ಅಂದರೆ ಬ್ಯಾಕ್ಟೀರಿಯಾ ಚಾಲು ಆಗಿಬಿಡುತ್ತೆ. ಅದಕ್ಕೆ ಏನು ಈ ನಾವು ಈ ಬೇವಿನೆಣ್ಣೆ ಹಚ್ಚಿದರೆ ಅದು ಹಚ್ಚಿದರೆ ಸುಮಾರು ಜ್ವರ ಬರುತ್ತೆ, 107 degree ಜ್ವರ ಇರುತ್ತೆ, ಕಡಿಮೆನೇ ಆಗುದಿಲ್ಲ. 2 ತಿಂಗಳು ಬೇಕು, 3 ತಿಂಗಳು, ಕೆಲವೊಂದು ಈಗ ನಮ್ಮ ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಡೆತ್ತು ಆಗಿದ್ದಾವೆ, ದೊಡ್ಡ ಹೆಚ್ಚಿಗೆ ಹಾಲು ಕೊಡುವಂತಹ ಆಕಳುಗಳು ಡೆತ್ ಆಗಿದ್ದಾವೆ. ಆ ದೃಷ್ಟಿಯಿಂದ ಏನು ಮಾಡಬೇಕು, ಕೊಟ್ಟಿಗೆ ಒಂದು ಕ್ಲೀನ್ ಇಟ್ಕೋಬೇಕು, ಜೊತೆಗೆ ನಾವು ಈ ಬೇವಿನೆಣ್ಣೆ ಹಚ್ತಾ ಇದ್ದರೆ ಅವಕ್ಕಷ್ಟು ಸೊಳ್ಳೆ ಕಾಟ ಇರುವುದಿಲ್ಲ. ಆಮೇಲೆ ಕೊಟ್ಟಿಗೆ ಸುತ್ತಮುತ್ತಲು ಎಲ್ಲ ಕೆಲವರು ರೈತರಿನ ಮಾಡಿ ಸಗಣಿ ಎಲ್ಲ ಅಲ್ಲೇ ಹಾಕೋದು ಅದು ಮಾಡ್ತಾರೆ, ಕೊಟ್ಟಿಗೆ ಸುತ್ತಮುತ್ತಲು ಎಲ್ಲ ಕ್ಲೀನ್ ಮಾಡಬೇಕು ಮಳೆಗಾಲದಲ್ಲಿ, ಅವಾಗ ಮಾತ್ರ ಈ ಚರ್ಮಗಂಟು ತಡ್ಕೊಳ್ಳುವಂಥ ಶಕ್ತಿ ಮಾಡ್ಬೋದು. ಇದು ಎಮ್ಮೆ ಸಾಕಣೆಯ ಬಗ್ಗೆ ಹೇಳಿಗ, ಸುರಟಿ ಬಗ್ಗೆ ಹೇಳಿದ್ರಿ, ಈ ಹಸುಗಳಿಗೆ ಹೋಲಿಸಿ ನೋಡಿದರೆ ಎಮ್ಮೆ ಸಾಕಣೆ ಸುಲಭವ ಕಷ್ಟವ ಹೇಗೆ? ಎಮ್ಮೆ ಸಾಕಾಣಿಕೆಯು ಈಗ ಹಸು ಸಾಕಾಣಿಕೆ ಒಳ್ಳೆಯದು ನಂದು ಪ್ರಕಾರ. ಎಮ್ಮೆ ಸಾಕಾಣಿಕೆ ಹೇಗೆ ಗೊತ್ತಾ, ಈಗ ಒಂದು ಆಕಳು ಒಂದು ಎಮ್ಮೆ ಸುರುಟಿ ನನ್ನ ಮನೇಲಿ ಇದೆ ಅಂದರೆ ಅದು ದಿನಕ್ಕೆ ಒಂದು 10 liter ಕೊಡ್ತಾ ಇದ್ದರೆ ಅದು ಗಬ್ಬ ಕಡ್ತಾ ಅಂದರೆ 5-6 ತಿಂಗಳು ಅಷ್ಟೇ ಹಾಲು ಕೊಡುತ್ತೆ. ಕೆಲವೊಂದು 100ರಲ್ಲಿ 2 ಎಮ್ಮೆ ಮಾತ್ರ 7-8 ತಿಂಗಳು ತನಕ ಕೊಡ್ಬೋದು. ಆದರೆ ಕಡಿಮೆ ಇವು ಗಬ್ಬನೆ ಅಂದರೆ ಲೇಟ್ ಆಗಿಬಿಡ್ತಾವು, ಸರಿ ಆಗೋದಿಲ್ಲ. ಆಮೇಲೆ ಹಾಲು ಬದಸ್ಬಿಡ್ತಾ ಅವಾಗ ರೈತನಿಗೆ 4 ತಿಂಗಳು ಪುಕ್ಕಟ್ಟೆ ಸಾಕಬೇಕು. ಅವಾಗ ರೈತ ವಿಚಾರ ಮಾಡ್ತಾನೆ, ಇದು ಇಲ್ಲ 4 ತಿಂಗಳು ಹಂಗೆ ಸಾಕಬೇಕು, ನಮ್ಗೆ ಹಾಲು ಇಲ್ಲ. ಹಾಗಾಗಿ ಕೆಲವೊಬ್ರು ಏನು ಮಾಡ್ತಾ ಇದ್ದಾರೆ, ರೈತರೆಲ್ಲ ಆಕಳು ಸಾಕ್ತಾ ಇದ್ದಾರೆ, ಈ ಕ್ರಾಸ್ ಬ್ರೀಡ್ ಜರ್ಸಿ HF ಸಾಯವಲ್ ಗೀರ್. ಇದು ಹೇಗಂದರೆ 1 ಅಥವಾ 2 ತಿಂಗಳು ಬಿಟ್ಟರೆ ಸಾಕು, ಅವು ಗಬ್ಬ ಕಡ್ತಾವೆ ಮತ್ತು ಹಾಲು ಆಟೋಮೆಟಿಕ್ ಚಾಲು, ರೈತನಿಗೆ ದಿನ ಆದಾಯ ಚಾಲು ಆಗುತ್ತೆ. ಆ ದೃಷ್ಟಿಯಿಂದ ಅವರು ಹೆಚ್ಚಿಗೆ ಹಸುಗಳು ಸಾಕ್ತಾ ಇದ್ದಾರೆ. ಎಮ್ಮೆ ಹೇಗೆ, ಕೆಲವೊಂದು ಹೀಟಿಗೆ ಬಂದದ್ದು ಗೊತ್ತಾಗೋದಿಲ್ಲ, ಮೂಗು ಬೇದೆ ಇರುತ್ತೆ, ಅದು ಕೆಲವೊಂದು ಕೂಗುತ್ತೆ ಅಥವಾ ಕೆಲವು ಡಿಸ್ಚಾರ್ಜ್ ಮೇಲೆ ಕಂಡುಹಿಡಿಬೇಕು. ಪಾಪ ರೈತನಿಗೆ ಗೊತ್ತಿರುವುದಿಲ್ಲ, ಅವು ತನ್ನ ಕೆಲಸದಲ್ಲಿ ಬೀಜಿ ಇರ್ತಾನೆ, ಗೊತ್ತಾಗಿರುತ್ತೆ. ಮೂಗ ಬೇದೆ ಇತ್ತು ಅಂದರೆ ಎಮ್ಮೆ ಗಬ್ಬನೇ ಕಟ್ಟುವುದಿಲ್ಲ, ಬರ್ತಾ ಇರ್ತೈತಿ ರೈತನಿಗೆ ಗೊತ್ತಿರುವುದಿಲ್ಲ, 1 ವರ್ಷ 2 ವರ್ಷ ಬಿಟ್ಟು ಅವು ಡಿಸ್ಚಾರ್ಜ್ ನೋಡ್ತಾನೆ ಆಗ್ತವೆ, ಕೆಲವೊಂದು ಸಲ ಗಬ್ಬ ಕಟ್ಟುವುದಿಲ್ಲರಿ. ಆದರೆ ಅವು ರೋಗ ಕಡಿಮೆ, ಯಾವುದೇ ರೀತಿ ಜ್ವರ ಆಗಿರ ಯಾವುದು ಕಾಯಿಲೆ ಬರುವುದಿಲ್ಲ. ಹಾಗಾಗಿ ಜನ ಸ್ವಲ್ಪ ಎಮ್ಮೆ ಸಹ, ಆದರೆ ಹಾಲು ಉತ್ಪಾದನೆ ಕಡಿಮೆ. ಈಗ ಬೇಡಿಕೆ ಹಸುವಿನ ಹಾಲಿಗೆ ಜಾಸ್ತಿ ಇದೆಯೋ ಎಮ್ಮೆ ಹಾಲಿಗೆ ಜಾಸ್ತಿ? ಎಮ್ಮೆ ಹಾಲಿಗೆ ಜಾಸ್ತಿ ಇದೆ, ಹೌದು, ಅದು ಫ್ಯಾಟ್ ಜಾಸ್ತಿ. ಎಮ್ಮೆ ಹಾಲಿಗೆ ಜಾಸ್ತಿ ಇದೆ, ಹಸುವಿಗೆ ಕಡಿಮೆ. ಬೆಲೆ ಎಮ್ಮೆ ಹಾಲಿಗೆ ಜಾಸ್ತಿ, ಹೌದು. ಎಷ್ಟು ಅದು ಫ್ಯಾಟ್ ಮೇಲೆ ಇದೆ, 70 rupees. ಈಗ ಮೊನ್ನೆ ನಾನು ಇಲ್ಲಿ ಒಬ್ಬರು ನಮ್ಮ ಅಂಬಿಕಾನಗರದಲ್ಲಿ ಒಬ್ಬರು ನಿನ್ನು ಫಂಡೆ ಅಂತ ಗೌಳಿ, ಅವನು ಒಳ್ಳೆಯ ಒಂದು ಎಮ್ಮೆ ಲೋಕಲ್ ಎಮ್ಮೆ, ಬೆಳಿಗ್ಗೆ ಒಂದು 3 liter ಸಂಜೆ 2 liter, 81 rupees liter ಕೊಟ್ಟಿದ್ದಾರೆ KMF ನವರು. ಅವ ಇಲ್ಲಿ ಸಾಮರಣಿಲಿ ಅವ್ರದ್ದು KMF ಪಾಯಿಂಟ್ ಇದೆ, 81 rupees 50 paise ರೇಟ್ ಕೊಟ್ಟಾರೆ. ಅಂದರೆ ಫ್ಯಾಟ್ ಇವಳು ಜಾಸ್ತಿ ಹೋಗಿದೆ, ಅದು ಆ ಫ್ಯಾಟ್ ಮೇಲೆ ರೇಟ್ ಕೊಡ್ತಾ ಇದ್ದಾರೆ. ಈ ಹಸುಗಳಿಗೆ ಬಂದ ಹಾಗೆ ಈ ಎಮ್ಮೆಗಳಿಗೂ ಕೂಡ ರೋಗಗಳು ಬರ್ತವೋ ಅಥವಾ ಇವುಗಳ ಸಂಖ್ಯೆ ಕಡಿಮೆ? ಯಾವುದಕ್ಕೆ? ಎಮ್ಮೆಗಳಿಗೆ ಕಡಿಮೆ, ಆದರೆ ಬರುತ್ತೆ. ಈಗ ಮುರ್ರಾ ಏನು ಎಮ್ಮೆ ಇದಾವಲ್ಲ, ಮುರ್ರಾ ಎಮ್ಮೆ ದಿನ ಅದು ದಿನಕ್ಕೆ 15-16-18 liter ಹಾಲು ಕೊಡ್ತವೆ, ಅವಕ್ಕೂ ಸೇಮ್ ಹಸುಗಳಿಗೆ, ಆದರೆ ಕಡಿಮೆ ಪ್ರಮಾಣ ಕಡಿಮೆ. ಈ ಹೆಚ್ಚಿಗೆ ಹಾಲು ಕೊಡೋಂಥ ಹಸುಗಳಿಗೆ 80% ಬಂದರೆ ಇದು ಕಡಿಮೆ, ಒಂದು 40-35% ಬರುತ್ತೆ ಎಮ್ಮೆಗಳಿಗೆ. ಹಾಗಾಗಿ ಕೆಲವೊಂದು ಜನ ಎಮ್ಮೆ ಸಾಕ್ತಾರೆ. ಈಗ ಹಾಲಿನ ವಿಲೇವಾರಿ ಎಲ್ಲ ಹೇಗೆ ಹೇಳಿದ್ರೆ, ಈಗ KMF ಅಥವಾ ಯಾವುದೇ ಒಂದು ಸಂಘಟನೆ ಇಲ್ಲ ಅಂತ ಹೇಳಿದ್ರಿ, ಹಾಲಿನ ಮಾರಾಟ ಎಲ್ಲ ಹೇಗೆ? ಈಗ ಮಾರಾಟ ಅದೇ, ಈಗ ನಮ್ಮ ದಾಂಡೇಲಿ ತಾಲೂಕಿನಲ್ಲಿ ಮತ್ತು ಜೋಡ ತಾಲೂಕು ಅದೇ ಸಮಸ್ಯೆ ಆಗಿದೆ. ಈಗ ನಮ್ಮ ಹವೇಕರ ಸಮಾಜದವರು ಇದ್ದಾರೆ ನಮ್ಮ ಜೋಡ ತಾಲೂಕು, ಅವರು 10 ಆಕಳು ಅಂತ ಕೆಪಾಸಿಟಿ ಇದೆ ಅವರಿಗೆ, ಮತ್ತು ಹೈನುಗಾರಿಕೆ ಬಗ್ಗೆ ತುಂಬ ಮಾಹಿತಿ ಇದೆ. ಆದರೆ ಇಲ್ಲಿ ಡೈರಿಗಳು ಇಲ್ಲ ಅವ್ರಿಗೆ. ಅಂದರೆ ಡೈರಿ ಹೇಗೆ ಅಂದರೆ, ಒಂದು ಪಾಯಿಂಟ್ ಮಾಡಿದೆ ಅಂದರೆ ಅಲ್ಲಿ ಸುಮಾರು ಬೆಳಿಗ್ಗೆ 1,000 liter ಸಂಜೆ 500 liter ಬೇಕು, ಅವಾಗ ಮಾತ್ರ KMF ಪಾಯಿಂಟ್ ಕಳಿಸ್ತಾ ಇದ್ದಾರೆ. ಹಾಗಾಗಿ ಕೆಲವೊಬ್ಬರು ರೈತರು ಎಲ್ಲ ಮಾಡ್ತಾ ಇದ್ದಾರೆ, ಅವ್ರು ಏನು ಮಾಡ್ತಾರೆ ದಾಂಡೇಲಿಗೆ ತಂದು ಕೊಡ್ತಾ ಇದ್ದಾರೆ, ಆಮೇಲೆ ಇಲ್ಲಿ ಟೂರಿಸಮ್ ಪ್ಲೇಸ್ ಆಗೋದ್ರಿಂದ ರೆಸಾರ್ಟ್ ಹೋಮ್ ಸ್ಟೇಗೆ ಎಲ್ಲ ಕೊಡ್ತಾ ಇದ್ದಾರೆ. ಅವ್ರಿಗೆ ದಿನ ಅಂದರೆ ಹಾಲು ಉತ್ಪಾದನೆ ಆದರೆ ಮಾರ್ಕೆಟಿಂಗ್ ಸಿಗಬೇಕು. ಆ ರೀತಿ ಆದರೆ ಇನ್ನೂ ಚೆನ್ನಾಗುತ್ತೆ ನಮ್ಮದು ಜೋಡ ತಾಲೂಕಿನಲ್ಲಿ ಮತ್ತು ದಾಂಡಿನಲ್ಲಿ ಹೈನುಗಾರಿಕೆ ಆದರೆ ಅದು ನನಗೆ ಭಾಳ ಇಷ್ಟ ಇದೆ. ಯಾಕಂದ್ರೆ ರೈತರು ಮಕ್ಕಳು ತಯಾರಾದರೆ ನಾನು ಅವ್ರಿಗೆ 24 ಗಂಟೆ ಸಹಿತನೂ ಸರ್ವಿಸ್ಕೊಳ್ಳಿಕ್ಕೆ ರೆಡಿ ಇದ್ದೀನಿ. ಕೋಳಿ ಸಾಕಣೆ ಬಗ್ಗೆ ಹೇಳಿ. ಕೋಳಿ ಸಾಕಾಣಿಕೆ ಅಂದರೆ ಅದು ಎರಡು ಥರದ್ದು, ಒಂದು ಗಿರ್ ರಾಣಿ ಅಂತ ಒಂದಿದೆ, ಅಸೀಲ್ ಬ್ರೀಡ್ ಇದೆ, ಆಮೇಲೆ ಇಲ್ಲಿ ಲೋಕಲ್ ಒಂದಿದೆ. ಈಗ ನಂದು ಪ್ರಕಾರ ಇಲ್ಲಿ ಲೋಕಲ್ ಕೋಳಿಕ್ಕಿಂತ ಅಸೀಲ್ ಬ್ರೀಡ್ ಬಗ್ಗೆ ಹೇಳ್ತೀನಿ ನಿಮಗೆ. ಈಗ ಒಂದು 8 ವರ್ಷದಿಂದ ನಾವು ನಮ್ಮೊಬ್ಬರು ಪಶು ಇಲಾಖರು ತಂದುಕೊಟ್ಟಿದ್ದು ನಮ್ಮ ಊರಲ್ಲೇ, 400 ತಂದುಕೊಟ್ಟಿದ್ದು ಅಸೀಲು. ಅದು ಸಾಮಾನ್ಯ 365 ದಿನದಲ್ಲಿ 210 ದಿನ ಮೊಟ್ಟೆ ಹಾಕಿದೆ ಈ ಅಸೀಲ್ ಬ್ರೀಡು. ಇದೇ ಲೋಕಲ್ ಕೋಳಿ ಇತ್ತಂದ್ರೆ ಅದು ಸುಮಾರು ಒಂದು 70-80 ದಿನ ಮೊಟ್ಟೆ ಹಾಕುತ್ತೆ. ಇದು ನೋಡಿ 2 ತಿಂಗಳ 10 ದಿನ ಕೊಡುತ್ತೆ. ಅಂದ್ರೆ ಒಂದು ಮೊಟ್ಟೆಗೆ ಜವಾರಿ ಮೊಟ್ಟೆಗೆ ತುಂಬಾ ಲಾಭ ಇದೆ. ಅಂದ್ರೆ ಅದ್ರಕ್ಕೆ ತುಂಬಾ ಬೇಡಿಕೆ ಇದೆ. ಎಷ್ಟು ಇದ್ರು ಕಡಿಮೆನೆ, 13 ರೂಪಾಯಿ ಮಾಡ್ತಾ ಇದ್ದಾರೆ, 16 ರೂಪಾಯಿ ಮಾಡ್ತಾ ಇದ್ದಾರೆ, 14 ರೂಪಾಯಿ ಮಾಡ್ತಾರೆ. ಮನೆ ಬಾಗಿಲಿಗೆ ಬಂದು ಜನ ತಗೊಂಡು ಹೋಗ್ತಾ ಇದ್ದಾರೆ ಮೊಟ್ಟೆಗೆ. ಹಾಗಾಗಿ ತುಂಬಾ ಈ ಜವಾರಿ ಮೊಟ್ಟೆಗೆ ತುಂಬಾ ಡಿಮ್ಯಾಂಡ್ ಇದೆ. ಜೊತೆಗೆ ಒಂದು ಈ ಲೋಕಲ್ ಕೋಳಿಗಳಿಗೂ ಸಹಿತ ಈ ಹುಂಜ ಇರಲಿ ಅಥವಾ ಹ್ಯಾಟೆ ಇರಲಿ ಅವಕ್ಕೂ ಸಹಿತ ಡಿಮ್ಯಾಂಡ್ ಇದೆ. ಈಗ ಒಂದಕ್ಕೆ ಒಂದು ಹುಂಜ ತಗೊಳಿಕ್ ಹೋದ್ರೆ 1,000, 1,200, 1,300 ತನಕ ಇದೆ. ಈಗ ನಾನು ಈ ವರ್ಷದಲ್ಲಿ ಸುಮಾರು 40 ಹುಂಜ ಮಾರಿದೆ, 800-900 ರೂಪಾಯಿ ಹಂಗೆ ಮಾಡಿದೆ. ಆಮೇಲೆ ಈಗ ನಮ್ಮನೇಲಿ ಆಲ್ರೆಡಿ ಈಗ 13 ಕೋಳಿ ಮೊಟ್ಟೆ ಹಾಕ್ತಾ ಇದ್ದಾವೆ. 13 ಕೋಳಿ ಅಂದರೆ ದಿನಕ್ಕೆ 13 ಮೊಟ್ಟೆ ಬರ್ತಾ ಇದ್ದಾವೆ. ನಾನು 13.50 ರೂಪಾಯಿ ಕೊಡ್ತಾ ಇದ್ದೀನಿ. ಕೋಳಿಗಳಿಗೆ ವಸತಿ ವ್ಯವಸ್ಥೆ ಎಲ್ಲ ಹೇಗೆ, ಗೂಡು ಅಂತ ಮಾಡ್ತೀರಾ ಹೇಗೆ? ಈಗ ನಮ್ಮದು ಗೂಡು ಅಂತ ಮಾಡಿದ್ದೀವಿ, ಆದರೆ ಬಿಟ್ಟಾಕ್ತಾ ಇದೀವಿ, 1-2-3 ತಾಸು ಬಿಟ್ಟಾಕ್ತಾ ಇದೀವಿ. ಸ್ವಲ್ಪ ಮೈ ಕೈಯೆಲ್ಲ ಆಡಾಡಿಸ್ಲಿಕ್ಕೆ ಸ್ವಲ್ಪ ಹೊರಗಡೆ ಬಿಡ್ತಾ ಇದೀವಿ, ಆ ಹುಳಗಳೆಲ್ಲ ತಿಂದಿರ್ತಾವೆ. ಆಮೇಲೆ ಮತ್ತೆ ಒಳಗಡೆ ನಾವು ಹಾಕ್ತೀವಿ, 1-2 ತಾಸು ಬಿಟ್ಟು ಮತ್ತೆ ಒಳಗೆ ಹಾಕ್ತೀವಿ. ಹಾಂ, ಈಗ ಗೂಡು ಮಾಡೋದಿದ್ರೆ ಒಂದು ಕೋಳಿಗೆ ಎಷ್ಟು ಸ್ಥಳಾವಕಾಶ ಬೇಕು? ಅದು ಎಷ್ಟು, ಒಂದು 1 ಮೀಟರ್ ಅಷ್ಟು ಬೇಕಾಗುತ್ತೆ ಅಷ್ಟೆ. ಹಾಂ, ಅದು ಪ್ರತ್ಯೇಕವಾಗಿ ಇಡ್ತೀರಿ ಒಂದೊಂದು? ಎಲ್ಲ ಒಂದೇ ಕಡೆ. ಈಗ ನಾವೆಲ್ಲ ಒಂದೇ ಕಡೆ ಇರೋದು, ಕೆಲವೊಬ್ಬರು ಪ್ರತ್ಯೇಕ ಮಾಡ್ತಾರೆ, ಪ್ರತ್ಯೇಕ ಮಾಡಿ ಲಾಸ್ ಆಗುತ್ತೆ. ಅದು ಒಂದಕ್ಕೆ ಒಂದು ಬುಟ್ಟಿ ಬೇಕಾಗುತ್ತೆ. ಅದಕ್ಕೆ ಇವಕ್ಕೆಲ್ಲ ಪ್ರತ್ಯೇಕ ಒಂದೇ ರೂಮಲ್ಲಿ ಒಂದು 50-60 ಕೋಳಿ ಮಾಡ್ಬೋದು. ಈಗ ಕೋಳಿಯ ಗೊಬ್ಬರ ಅಂತಲೇ ಪ್ರತ್ಯೇಕವಾಗಿ ಸಿಗ್ತದೆ ನಿಮಗೆ ಸಂಗ್ರಹ ಮಾಡಲಿಕ್ಕೆ? ಸಿಗುತ್ತೆ. ಅದಕ್ಕೂ ಒಳ್ಳೆ ಡಿಮ್ಯಾಂಡ್ ಇದೆ. ಅದಕ್ಕೂ ಒಳ್ಳೆ ಯಾರಾದರೂ ಅಡಿಕೆ ಗಿಡ ಹಾಕಿವರು ಬೇರೆ ಬೇರೆ ಗಿಡಕ್ಕೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ ಗೊಬ್ಬರಕ್ಕೂ. ಹಾಂ, ಆಮೇಲೆ ಈಗ ಈ ಕೋಳಿ ಗೊಬ್ಬರ ಆಗ್ಬೋದು ಅಥವಾ ಹಸುವಿನ ಗೊಬ್ಬರ ಆಗ್ಬೋದು, ಇದನ್ನ ನಿಮ್ಮ ಕೃಷಿಗೆ ಬಳಸಿಕೆ ಮಾಡ್ತೀರೋ ಅಥವಾ ಮಾರಾಟ ಮಾಡ್ತೀರ? ಇಲ್ಲ ಇಲ್ಲ, ನಮ್ಮ ಕೃಷಿಗೆ ಉಪಯೋಗ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈಗ ನಾವು ಅದೇ ನಮ್ದು ಏನು ಗೊಬ್ಬರ ಇದೆಲ್ಲ ಮಾರಾಟ ಮಾಡೋದಿಲ್ಲ. ಯಾಕಂದ್ರೆ ನಾವು ಸಾವಯವ ಕೃಷಿನೇ ಜಾಸ್ತಿ ಮಾಡ್ತಾ ಇದ್ದೀನಿ ನಾನು. ಈಗ ಜೀವಾಮೃತ ಮಾಡ್ತಾ ಇದ್ದೀವಿ, ಆ ಜೀವಾಮೃತ ನಾವು ಎಲ್ಲ ಗಿಡಕ್ಕೆ ಹಾಕ್ತಾ ಇದ್ದೀವಿ, ಯಾಲ್ಸ್ ಗಿಡ ಹಾಕ್ತಾ ಇದೀವಿ, ಬಾಳೆ ಗಿಡಕ್ಕೆ ಹಾಕ್ತಾ ಇದೀವಿ, ಜೊತೆಗೆ ನಮ್ದು ಅಡಿಕೆ ಗಿಡಕ್ಕೆ ಹಾಕ್ತಾ ಇದೀವಿ. ಸ್ವಲ್ಪ ಹೇಳಿ ಜೀವಾಮೃತದ ವಿಶೇಷತೆ ಏನು ಅಂತ. ಜೀವಾಮೃತ ಅಂದ್ರೆ ಅದು ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಆಗ್ತವೆ. ಅಂದ್ರೆ ಗಿಡಗಳಿಗೆ ಏನು ಎರೆಹುಳ ಇವು ಎಲ್ಲ ನೀಬೇಕಲ್ಲ, ಅವು ಕೆಲಸ ಮಾಡ್ತವೆ. ಸಾಮಾನ್ಯ ಈಗ 1 ಎಕರೆಗೆ ಸುಮಾರು ಒಂದು ಜೀವಾಮೃತ ಹೇಗೆ ಮಾಡ್ಬೇಕಂದ್ರೆ ಒಂದು 10 ಕೆಜಿ ಸಗಣಿ ಬೇಕು, ಅಂದ್ರೆ ನಮ್ಗೆ ಲೋಕಲ್ ಆಕಳದ್ ಬೇಕು. ಆಮೇಲೆ 1-3 ಕೆಜಿ ಅದೇ ಜಾಗದ ಮಣ್ಣು ಬೇಕು, 2 ಕೆಜಿ ಕಡಲೆ ಇಟ್ಟಬೇಕು, ಆಮೇಲೆ ಗೋಮೂತ್ರ ಒಂದು 10-20 ಲೀಟರ್ ಬೇಕು, 10 ಲೀಟರ್ ಸಾಕು. ಇವೆಲ್ಲ ಒಂದು ಡ್ರಮ್ಮಲ್ಲಿ 100 ಲೀಟರ್ ನೀರು ಮಾಡಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಪ್ರತಿ ದಿನ 7 ದಿನ ತನಕ ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ತಿರುಗಿಸ್ತಾ ಇರಬೇಕು. ನಂತರ 7ನೇ ದಿನ ನಂತರ 8ನೇ ದಿನಕ್ಕೆ ನೀವು ದೊಡ್ಡ ಗಿಡಕ್ಕೆಲ್ಲ 1 ಚಂಬಲ್ಲಿ 1/2 ಚಂಬ ಹಾಕ್ಬೋದು ಪ್ರತಿ ಒಂದು ಗಿಡಕ್ಕೆ. ಇದೇ ರೀತಿ 2-2 ತಿಂಗಳಿಗೆ ಹಾಕ್ಬೋದು. ಈ ಬೆಳೆಗಳಲ್ಲಿ ಯಾವ ರೀತಿ ಒಂದು ಬದಲಾವಣೆ ಕಾಣ್ತದೆ ಜೀವಾಮೃತ ಬಳಕೆ ಮಾಡಿದ ನಂತರ? ಹೌದು, ಈಗ ನಾನು ಹೋದ ವರ್ಷ ಹಾಕಿದ್ದೆ, ನಂದು ಒಂದು 40 ಗಿಡ ಸಣ್ಣ ಗಿಡ ಇತ್ತು, ಭಾಳ ಸಣ್ಣ ಇತ್ತು, ಅವು ಅಷ್ಟು ಬೆಳವಣಿಗೆ ಆಗಲಿಲ್ಲ. ನಾನು ಏನು ಮಾಡಿದೆ, ದೊಡ್ಡ ಗಿಡಕ್ಕೂ ಸ್ವಲ್ಪ ಹಾಕಿದ್ದೆ, ಇದಕ್ಕೆ ಹಾಕಿದ್ದೆ. ಇದಕ್ಕೆ ಹಾಕಿದರೆ ಸ್ವಲ್ಪ ಹಸಿ ಆಯಿತು ಮತ್ತು ದಪ್ಪ ಕಾಂಡ ಆಯಿತು. ಜೊತೆಗೆ ಇದಕ್ಕೆ ಸ್ವಲ್ಪ ಒಂಥರ ಏನೋ ಒಂಥರ ಹುಮ್ಮಸ್ ಇದ್ದಂಗೆ ಎಲೆಗಿಲೆ ಎಲ್ಲ ಇದಕ್ಕೆ. ಆಮೇಲೆ ಕೆಲವೊಂದಕ್ಕೆ ನಾನು ಜೀವಾಮೃತನೇ ಹಾಕಲಿಲ್ಲ, ಒಂದು 20 ಗಿಡಕ್ಕೆ. ಅವು ಸ್ವಲ್ಪ ಅಂದರೆ ಅಷ್ಟು ಸ್ಟ್ಯಾಂಡರ್ಡ್ ಇರಲಿಲ್ಲ. ನಾನು ಜೀವಾಮೃತ ಹಾಕಿದ್ದು ಸ್ವಲ್ಪ ಹಸಿರು ಚೆನ್ನಾಗಾಯಿತು ಮತ್ತು ಕಾಂಡನೂ ದಪ್ಪ ಆಯಿತು ಮತ್ತು ಏನೋ ಒಂಥರ ಆಕ್ಟಿವೇಶನ್ ಒಂಥರ ಈ ರೀತಿ. ಹಾಂ, ಅಂದರೆ ರೋಗ ನಿರೋಧಕ ಶಕ್ತಿಯು ಕೂಡ ಬರ್ತದೆ ಗಿಡಗಳಿಗೆ. ಹೌದು, ಅದೇ ಅಂದರೆ ಈ ಜೀವಾಮೃತ ಹಾಕೋದ್ರಿಂದ ರೋಗ ತುಂಬ ಕಡಿಮೆ. ಆಮೇಲೆ ಈಗ ಹಾಲಿನ ವ್ಯವಸ್ಥೆ ಆಯಿತು, ಈಗ ಬೇರೆ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಎಲ್ಲ ಸ್ಥಳೀಯವಾಗಿ ಬೇಡಿಕೆ ಇದೆಯೋ ಅಥವಾ ಬೆಲೆ ಸಿಗ್ತಾ ಇದೆಯೋ ಹೇಗೆ? ಬೇಡಿಕೆ ಸಿಗ್ತಾ ಇದೆ. ಈಗ ಬಾಳೆ ನಾನು ಯಾಲಕ್ಕಿ ಮಿಟಕ್ಕೆ ಹಾಕಿದ್ದೀನಿ. ಯಾಲಕ್ಕಿ ಮಿಟ ಕೆಲವರು ಗೋವಾದಿಂದ ಬಂದು ತೊಗೊಂಡು ಹೋಗ್ತಾರೆ ಅದು, ಮತ್ತು ಕೆಲವು ನಾನು ದಾಂಡೇಲಿಗೆ ಸಹಿತ ಬಂದು ಕೊಟ್ಟು ಹೋಗ್ತೇನೆ. ಒಳ್ಳೆ ಬೇಡಿಕೆ ಇದೆ. ಈಗ ನಾನು ಇಲ್ಲ, ಅದು ನಾನು ಸುಮಾರು ಒಂದು 100 ಕ್ವಿಂಟಲ್ 50 ಕೆಜಿ ತೊಗೊಂಡ್ಬಂದ್ರೆ ಒಳ್ಳೆ ಡಿಮಾಂಡು. ಯಾರು ಇಲ್ಲ ಅನ್ನೋದಿಲ್ಲ, ಅದಕ್ಕೆ ಒಳ್ಳೆ ಜನ ರೈತರು ಇಲ್ಲಿ ತಗೋತಾರೆ, ಲೋಕಲ್ ಅಂಗಡಿಯವರು ತಗೋತಾರೆ. ಆದರೆ ಏನಾಗ್ತಾ ಇದೆ, ಈಗ ನಮ್ಮ ತಂದೆಯವರೆಲ್ಲ 90 ವರ್ಷ, ಅವ್ರು ಹಗಲು ರಾತ್ರಿ ನಮ್ಮ ತೋಟದಲ್ಲಿ ಇರ್ತಾರೆ. ಮಂಗಗಳ ಕಾಟ ಜಾಸ್ತಿ, ಅವು ಮಂಗ ಬಂತಂದ್ರೆ ಎಲ್ಲ ಮಂಗೆ ತಿಂತಾವೆ. ಹಾಗಾಗಿ ಅವು ಉಳಿದಷ್ಟು ನಮ್ಮದು, ಉಳಿದಷ್ಟು ಆ ಪ್ರಾಣಿಗಳದ್ದು. ಹಾಗಾಗಿ ಏನು ಮಾಡೋಕೆ ಬರೋದಿಲ್ಲ, ಪಾಪ ಅವಕ್ಕೂ ಬೇಕಲ್ರಿ ಹಾರ. ಈಗ ಸ್ಥಳೀಯವಾಗಿ ಬೇಡಿಕೆ ಇರುವ ಹಾಗೆ ಈಗ ಬೇರೆ ಬೇರೆ ಪ್ರದೇಶಗಳಿಂದ ಇಲ್ಲಿಗೆ ಜನರು ಕೂಡ ಪ್ರವಾಸಿಗರಾಗಿ ಬರ್ತಾರೆ, ಟೂರಿಸ್ಟ್ಗಳಂತ ಹೇಳಿ. ಆ ಪ್ರವಾಸಿಗರು ಬರುವುದರಿಂದಾಗಿ ನಿಮ್ಮ ಕೃಷಿ ಉತ್ಪನ್ನಗಳಿಗೆ ಬೇಡಿಕೆ ಏನಾದರೂ ಜಾಸ್ತಿ ಆಗಿದೆಯಾ? ಒಂದು ಹಾಲಿಗೂ ಬೇಡಿಕೆ ಇದೆ, ಆಮೇಲೆ ಕೆಲವೊಬ್ಬರು ತುಪ್ಪಕ್ಕೂ ಕೇಳ್ತಾ ಇದ್ದಾರೆ. ಈ 1,000 ರೂಪಾಯಿ 2,000 ರೂಪಾಯಿ ತನಕ ಈ ದೇಶೀಯ ತಳಿ ತುಪ್ಪ ಕೇಳ್ತಿದ್ರೆ. ಮೊನ್ನೆ ಅಲ್ಲಿ ಪಕ್ಕದಲ್ಲಿ ಒಬ್ರು ಬಂದಿದ್ರು, ಅಲ್ಲಿ ಅವ್ ಕೇಳ್ತಾರೆ ದೇಶೀಯ ತಳಿ ಗೀರ್ ಅಥವಾ ನಮ್ಮ ಇನ್ನು ಮಲೆನಾಡ್ ಗಿಡ್ಡ ತಳಿದು ತುಪ್ಪ ಕೇಳಿದ್ರು. ಆದ್ರೆ ಇದು ಸಿಗಲಿಲ್ಲ ನಮ್ಮ ಕಡೆ, ಅವು ಸಿಗಲಿಲ್ಲ. ಜೊತೆಗೆ ಈ ನಮ್ಮ ಯಾಲಕ್ಕಿ ಮಿಟ್ಟಿಗೆ ಸಹಿತ ನಮ್ಮ ಅವ್ರಿಗೂ ಕೊಡ್ತಾ ಇದ್ದೀನಿ ನಾನು, ಅವ್ರು ಒಳ್ಳೆ ರೇಟ್ ಹಾಕಿ ಕೊಡ್ತಾ ಇದ್ದಾರೆ ನನಗೆ. ಎಮ್ಮೆ ತುಪ್ಪಕ್ಕೂ ಹಸುವಿನ ತುಪ್ಪಕ್ಕೆ ಏನಾದ್ರು ವ್ಯತ್ಯಾಸ ಉಂಟು? ಹಾ ಇದೆ, ಅದು ಒಂದ್ ಸ್ವಲ್ಪ ಎಮ್ಮೆ ತುಪ್ಪ ಸ್ವಲ್ಪ ಅಂದ್ರೆ ಮಂದ, ಆಕಳ ತುಪ್ಪ ಏನೋ ಒಂಥರ ಆಕ್ಟಿವೇಶನ್, ಒಂಥರ ಏನೋ ಒಂಥರ ಒಂಥರ ಮನುಷ್ಯ ಒಂಥರ ಆಕ್ಟಿವೇಶನ್ ಆಗ್ತದೆ ಆ ರೀತಿ ಇರುತ್ತೆ ಅದು. ಒಟ್ಟಿನಲ್ಲಿ ಕೃಷಿಯಿಂದ ಒಂದು ಖುಷಿ ಸಿಗ್ತಾ ಇದೆಯಾ ನಿಮಗೆ? ಹೌದು, ತುಂಬಾ ಖುಷಿಯಾಗಿ ನನಗೆ ತುಂಬಾ ಇಷ್ಟ ಕೃಷಿ ಅಂದ್ರೆ. ಅಂದ್ರೆ ಏನೋ ಒಂಥರ ಖುಷಿ ನನಗೆ, ಯಾಕಂದ್ರೆ ನಾವು ಬೇರೆ ನೌಕರಿ ಮಾಡೋಕ್ಕಿಂತ ಈ ಕೃಷಿಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿದ್ರೆ ಮುಂದೊಂದು ಫ್ಯೂಚರ್ಗೆ ಒಳ್ಳೇದಾಗುತ್ತೆ ಎಲ್ಲ ದೃಷ್ಟಿಯಿಂದ. ಯಾಕಂದ್ರೆ ಈಗ 20-30-40 ವರ್ಷ ಹಿಂದೆ ಮನೆಯಲ್ಲಿ 10 ಜನ ಇದ್ರೆ ಒಬ್ಬನೇ ಕಲಿತಿದ್ದ, ಈಗ ಏನಾಗ್ತಾ ಇದೆ ಪ್ರತಿ ಒಂದು ಮನೆಯಲ್ಲಿ 10 ಜನನು ಕಲಿತಾ ಇದ್ದಾರೆ. ನಾಳೆ ಅಲ್ಲಿ ಕಂಪನಿಯವರು ಇರಲಿ ಸರ್ಕಾರದ ಯಾರಿಗೆ ಕೆಲಸ ಕೊಡ್ತಾರೆ? ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಎಲ್ಲ ಯುವಕರು ಯಾರ್ದ್ಯಾರ್ದು ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ತಾವು ಮಾಡಬೇಕು. ಅವೆಲ್ಲ ಬಂದು ಅಡಿಕೆ ಹಾಕಿಸ್ಬೇಕು ಅಥವಾ ಹೈನುಗಾರಿಕೆ ಮಾಡಬೇಕು, ಕೋಳಿ ಸಾಕಾಣಿಕೆ ಮಾಡಬೇಕು, ಜೊತೆಗೆ ಕುರಿ ಸಾಕಾಣಿಕೆ ಮಾಡಬೇಕು. ಈ ರೀತಿ ಮಾಡಿದ್ರಿಂದ ಒಳ್ಳೇದಾಗುತ್ತೆ. ಆಮೇಲೆ ನಾವು ಈ ರೀತಿ ಮಾಡೋದ್ರಿಂದ ಸ್ವಾಭಿಮಾನ ಬದುಕು. ಈಗ ನಾವು ಒಂದು ಕಂಪ್ನಿಯಲ್ಲಿ ಕೆಲಸ ಅಂದ್ರೆ ಅವ್ನು ಹೇಳ್ದಂಗೆ ನಾವು ಕೇಳಬೇಕು, ಅವರು ಟೈಮ್ ಪ್ರಕಾರ ಹೋಗ್ಬೇಕು. ಹಂಗೆ ಅಗ್ರಿಕಲ್ಚರಲ್ಲಿ ಇಲ್ಲ, ನಾವು ಒಂದು 2 ತಾಸು ರೆಸ್ಟ್ ಹೋಗ್ಬೋದು ಆಮೇಲೆ ಮಾಡ್ಬೋದು ಕೆಲಸ, ಹೇಳೋರು ಕೇಳೋರಿಲ್ಲ ಅಂದ್ರೆ ನಮ್ಮ ಕಾಲ ಮೇಲೆ ನಾವು ನಿಲ್ಬೇಕಾಗುತ್ತೆ. ಬಹಳ ಸಂತೋಷ ಕೊಂಡು ಇಟ್ಟು ಕೋಕ್ರಿ ಅವರೇ. ಆ ಮಿಶ್ರ ಕೃಷಿಯನ್ನ ಮಾಡ್ತಾ ಇದ್ರೆ ಜೊತೆಗೆ ಈ ಹೈನುಗಾರಿಕೆಯನ್ನು ಕೂಡ ಕೃಷಿಗೆ ಪೂರಕವಾಗಿ ಮಾಡಬಹುದು, ಕೋಳಿ ಸಾಕಣೆಯನ್ನ ಮಾಡಬಹುದು, ಒಟ್ಟು ಕೃಷಿಯಿಂದ ಉತ್ಪಾದನೆಯನ್ನ ಜಾಸ್ತಿ ಮಾಡಬಹುದು ಅನ್ನೋ ಒಂದು ಅನುಭವದ ಮಾತನ್ನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು, ನಮಸ್ಕಾರ. ನಮಸ್ತೆ. ಇದುವರೆಗೆ ಹೈನುಗಾರಿಕೆ ಮತ್ತು ಕೋಳಿ ಸಾಕಣೆ ಅನುಭವ ಈ ಕುರಿತು ದಾಂಡೇಲಿಯ ಕೊಂಡು ವಿಟ್ಟು ಕೋಕರೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ, ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ. ಮತಲಬ್ ದೇಖ್ ಬೇಟಾ, ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ. ಅರೇ ಪಹಲೆ ಐಸಾ ನಹೀ ಥಾ, ಉಷ್ಣಾ ಅಪ್ನೇ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಹಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್. ಪಹಲಿ ವಾಲಿ ಬಾತ್ ಕಹಾ, ಪರಮ ತೋ ಸಭೀ ಡಾಲೆ ಸಬ್ ನಹೀ, ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ, ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ. ಸಚ್ ಹೈ ರೇ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ. ಠೀಕ್ ಹೈ ಭಾಯಿ, ಮೈ ಭೀ ಆಜ್ ಸೇ ಭೀ ಖೇತಿ ಶುರು ಕರೂಂಗಾ. ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ, ಪರಂಪರಾಗತ್ ಖೇತಿ. ಈಗ ಕೇಳಿ ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪ್ರೋಟೀನ್ ಅನ್ನು ಪಡೆಯುವುದು ಹೇಗೆ, ಇದು ಪ್ರಶ್ನೆ. ದೇಹಕ್ಕೆ ಮುಖ್ಯವಾಗಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಫ್ಯಾಟ್ ಎನ್ನುವಂತಹ ಮುಖ್ಯವಾಗಿ 3 ಆಹಾರದ ಅಗತ್ಯ ಇರುತ್ತದೆ. ಈ ಆಧುನಿಕ ಶೈಲಿಯಲ್ಲಿ ಹೆಚ್ಚಿನ ಅಕ್ಕಿ, ಗೋಧಿ, ಜೋಳದ ಬಳಕೆಯಿಂದಾಗಿ ಕಾರ್ಬೋಹೈಡ್ರೇಟ್ ಹೆಚ್ಚು ಸಿಗ್ತಾ ಇದೆ. ಆದರೆ ಪ್ರೋಟೀನ್ ನಮ್ಮ ದೇಹದಲ್ಲಿ ಕಡಿಮೆ ಆಗ್ತಾ ಇದೆ. ಒಂದು ದಿವಸಕ್ಕೆ 1 ಕಿಲೋದಷ್ಟು ದೇಹದ ತೂಕಕ್ಕೆ 1 ಗ್ರಾಂನಷ್ಟು ಪ್ರೋಟೀನ್ನ ಅವಶ್ಯಕತೆ ಇದೆ. ಉದಾಹರಣೆಗೆ ಒಬ್ಬ ಮನುಷ್ಯ 70 ಕಿಲೋ ತೂಕವಿದ್ದಲ್ಲಿ 70 ಗ್ರಾಂನಷ್ಟು ಪ್ರೋಟೀನ್ ಒಂದು ದಿವಸಕ್ಕೆ ಬೇಕು. ಇಂದು ಇಷ್ಟು ಪ್ರೋಟೀನ್ ಸಸ್ಯಾಹಾರಿಗಳಿಗೆ ಸಿಗ್ತಾ ಇರುವುದಿಲ್ಲ. ನಮ್ಮ ಆಹಾರದಲ್ಲಿ ಪ್ರೋಟೀನ್ ಅಂಶ ಹೆಚ್ಚು ಮಾಡುವುದಕ್ಕೆ ಸಹಕಾರಿಯಾಗುವ ಆರೋಗ್ಯ ವರ್ಧಿಸುವ ಸರಳ ಉಪಾಯ ಅಂತಂದ್ರೆ ಮೊಳಕೆ ಬರಿಸಿರುವಂತಹ ಕಾಳುಗಳು, ಇವುಗಳನ್ನು ಸಲಾಡ್ ಮಾಡಿ ಉಪಯೋಗಿಸಬಹುದು. ಮೊಳಕೆ ಕಾಳುಗಳು ಸಸ್ಯಾಹಾರಿಗಳಿಗೆ ಪ್ರೋಟೀನ್ ಆಸರೆ ಅಂತಲೇ ಹೇಳಬಹುದು. ಆದರೆ ಮೊಳಕೆ ಕಾಳಿನಿಂದ ಪ್ರೋಟೀನ್ ಮಾತ್ರವಲ್ಲ, ಇನ್ನಿತರ ಅನೇಕ ಪೋಷಕಾಂಶಗಳು ಕೂಡ ಲಭ್ಯವಾಗ್ತವೆ. ಎಲ್ಲ ರೀತಿಯ ಆಹಾರ ಪದ್ಧತಿಯವರಿಗೂ ಅನುಕೂಲಕಾರಿ. ಆದರೆ ಕೆಲವರಿಗೆ ಮೊಳಕೆ ಕಾಳುಗಳ ಸೇವನೆಯಿಂದ ಹೊಟ್ಟೆಯೊಬ್ಬರ ಎಸಿಡಿಟಿ ಸಮಸ್ಯೆ ಉಂಟಾಗಬಹುದು. ದೇಹಕ್ಕೆ ಹೊಂದಿಕೆಯಾಗುವುದೋ ಇಲ್ಲವೋ ಎಂದು ಅರಿತು ಇವುಗಳನ್ನು ಉಪಯೋಗಿಸುವುದು ಒಳ್ಳೆಯದು. ಮೊಳಕೆ ಕಾಳುಗಳು, ಇದರಲ್ಲಿ ಹೆಸರು ಕಾಳು ಇರಬಹುದು, ಅಲಸಂದೆ ಕಾಳು ಆಗಬಹುದು, ಇವುಗಳನ್ನು ಬಳಕೆ ಮಾಡಬೇಕು. ಶೇಂಗಾ, ಕಾಳುಮೆಣಸಿನ ಪುಡಿ, ಉಪ್ಪು, ಆಲಿವ್ ಆಯಿಲ್, ನಿಂಬೆ ರಸ, ಇವಿಷ್ಟು ಸಾಮಗ್ರಿಗಳು ಬೇಕಾಗ್ತವೆ. ಮಾಡುವಂತಹ ವಿಧಾನ ಅಂತಂದರೆ ಹೆಸರು ಕಾಳು, ಅಲಸಂದೆ ಕಾಳು, ಶೇಂಗಾವನ್ನು ಮೊದಲೇ ನೆನೆಸಿ ಮೊಳಕೆ ಬರಿಸಿ ಇಟ್ಕೊಳ್ಬೇಕು. ಈ ಎಲ್ಲವನ್ನು ಸೇರಿಸಿ ಇದಕ್ಕೆ ಸ್ವಲ್ಪ ಕಾಳುಮೆಣಸಿನ ಪುಡಿ, ಸ್ವಲ್ಪ ಉಪ್ಪು, 1 ಚಮಚ ಆಲಿವ್ ಆಯಿಲ್, ಮೇಲಿನಿಂದ ನಿಂಬೆ ರಸವನ್ನು ಹಿಂಡಿ ಚೆನ್ನಾಗಿ ಕಲಸಿ ಸಲಾಡ್ ಅನ್ನು ತಯಾರಿಸಿಕೊಳ್ಳಬಹುದು. ಇದು ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಅನ್ನು ಹೊಂದಿದೆ, ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ. ಮಧುಮೇಹ ಇರುವವರು ಕೂಡ ಇದನ್ನು ಸೇವಿಸಬಹುದು. ಬಿಪಿ ಇರುವವರು ಉಪ್ಪು ರಹಿತವಾಗಿ ಸಲಾಡ್ ಅನ್ನು ತಯಾರಿಸಿ ತೆಗೆದುಕೊಳ್ಳುವಂಥದ್ದು ಒಳ್ಳೆಯದು. ಮಕ್ಕಳು ಹಾಗೂ ವೃದ್ಧರ ಆರೋಗ್ಯಕ್ಕೂ ಕೂಡ ಇದು ಸಹಕಾರಿ. ವಿಶೇಷ ಗುಣಗಳುಳ್ಳ ದಾಸವಾಳ. ಸಾಮಾನ್ಯವಾಗಿ ಹೂಗಳನ್ನು ಧಾರ್ಮಿಕ ಆಚರಣೆಗಳಿಗೆ ನಾವು ಬಳಸುತ್ತೇವೆ. ಆದರೆ ಎಷ್ಟೋ ಹೂಗಳು ಇದರ ಹೊರತಾಗಿ ಮನುಷ್ಯನ ಸಾಕಷ್ಟು ಆರೋಗ್ಯ ಸಮಸ್ಯೆಗೆ ಔಷಧಗಳಾಗಿ ಕೆಲಸ ಮಾಡುತ್ತವೆ. ಅಂತಹ ಗುಂಪಿಗೆ ಸೇರಿರುವ ಒಂದು ಹೂ ದಾಸವಾಳ ಅಂತಲೇ ಹೇಳಬಹುದು. ತನ್ನ ಬಣ್ಣಗಳಿಂದ ಆಕರ್ಷಿಸುವ ಈ ಹೂವು ಆರೋಗ್ಯ ಕ್ಷೇತ್ರದಲ್ಲೂ ತನ್ನ ವಿಶೇಷ ಗುಣಗಳಿಂದ ಸ್ಥಾನವನ್ನು ಪಡ್ಕೊಂಡಿದೆ. ರಕ್ತ ಮೂಲವ್ಯಾಧಿ ನಿರ್ವಹಣೆಗೆ ಪ್ರತಿದಿನ 2-3 ದಾಸವಾಳದ ಹೂಗಳನ್ನು ಹಸಿಯಾಗಿಯೇ ಜಗಿಯುವಂತಹದ್ದು ಒಳ್ಳೆಯದು. ದಾಸವಾಳದ ಟೀ ಅಥವಾ ದಾಸವಾಳದ ರಸವು ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಸಹಾಯ ಮಾಡುತ್ತದೆ. ದಾಸವಾಳ ಹೂ ಮತ್ತು ಅದರ ಎಲೆಗಳನ್ನು ರುಬ್ಬಿ ತಲೆಗೆ ಹಚ್ಚಿ ಸ್ನಾನ ಮಾಡುವುದರಿಂದ ಕೂದಲ ಹೊಳಪು ಹೆಚ್ಚುತ್ತದೆ ಮತ್ತು ಆರೋಗ್ಯಯುತವಾದ ಕೇಶರಾಶಿ ನಮ್ಮದಾಗ್ತದೆ. ನಿಶಕ್ತಿ ಇರುವವರಿಗೂ ಕೂಡ ದಾಸವಾಳವು ಲಾಭದಾಯಕವಾಗಿದೆ. ಈ ದಾಸವಾಳದ ರಸವನ್ನು ಸೇವಿಸಿದರೆ ನಿಶಕ್ತಿಗೆ ಪರಿಹಾರ ಸಿಗ್ತದೆ. ದಾಸವಾಳದ ರಸವನ್ನು ಹಾಲಿನೊಂದಿಗೆ ಬೆರೆಸಿ ಸೇವಿಸಿದರೆ ಜ್ವರವು ಕೂಡ ಕಡಿಮೆಯಾಗ್ತದೆ. ಮೆದುಳು ದೌರ್ಬಲ್ಯ, ಮಾನಸಿಕ ವಿಕಾರಗಳಿಗೆ ದಾಸವಾಳದ ಹೂವನ್ನು ತೊಳೆದು ಹಸಿಯಾಗಿಯೇ ತಿನ್ನಬೇಕು. ಬಿಳಿ ದಾಸವಾಳ ಬಳಸುವುದರಿಂದ ಅನೇಕ ವಿಧದ ಮುಟ್ಟಿನ ಸಮಸ್ಯೆಗಳು ಪರಿಹಾರವಾಗ್ತವೆ. ರಕ್ತಹೀನತೆ ಇರುವವರು 1 ಇಡೀ ದಾಸವಾಳದ ಎಲೆಗಳು, 2 ಚಮಚ ಬೆಲ್ಲ, 2 ಚಮಚ ಎಳ್ಳು ಇವುಗಳನ್ನು ನೀರಿನೊಂದಿಗೆ ಸೇರಿಸಿ ಜ್ಯೂಸ್ ಅನ್ನಾಗಿ ಅಥವಾ ರಸವಾಗಿ ಮಾಡಿ ಕುಡಿಯುವಂತಹದ್ದು ಒಳ್ಳೆಯದು. ಬದನೆಕಾಯಿ ಒಂದು ಉತ್ತಮವಾದಂತಹ ತರಕಾರಿ. ಇದನ್ನು ಹೆಸರು ಕೇಳಿದ ತಕ್ಷಣ ಒಂದು ರೀತಿಯ ಅಲರ್ಜಿ ಆಗುವುದಿದೆ. ಆದರೆ ಬದನೆಕಾಯಿಯು ನಮ್ಮ ಆರೋಗ್ಯಕ್ಕೆ ಸಹಾಯ ಮಾಡುವಂತಹ ಅನೇಕ ಸಹಕಾರಿ ಗುಣಗಳನ್ನು ಹೊಂದಿದೆ. ಅತ್ಯಧಿಕ ನಾರಿನ ಅಂಶ, ಕಡಿಮೆ ಕ್ಯಾಲೋರಿ, ಅನೇಕ ಪೋಷಕಾಂಶಗಳನ್ನು ಹೊಂದಿರುವಂತಹ ಬದನೆಕಾಯಿಯು ಜೀವನ ಶೈಲಿ ಸಂಬಂಧಿತ ಕಾಯಿಲೆಗಳಿಂದ ದೂರವಿಡುವುದಕ್ಕೆ ಸಹಕಾರಿ. ಬದನೆಕಾಯಿಯಲ್ಲಿ ಫಿನಾಲಿಕ್ ಆಮ್ಲಗಳು, ಆಂಥೋಸಯನಿನ್ಗಳು ದೇಹದಲ್ಲಿ ಉತ್ಪನ್ನವಾಗುವ ಫ್ರೀ ರ್ಯಾಡಿಕಲ್ಸ್ಗಳನ್ನು ಹೊರಹಾಕುವ ಕೆಲಸವನ್ನು ಮಾಡುತ್ತದೆ. ಈ ಆಂಥೋಸಯನಿನ್ ಮತ್ತು ಕ್ಲೋರೋಜೆನಿಕ್ ಆಮ್ಲವು ಆಂಟಿ ಆಕ್ಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುವುದಲ್ಲದೆ ಆಂಟಿ ಇನ್ಫ್ಲಮೇಟರಿಯೂ ಕೂಡ ಆಗಿದೆ. ಹೃದಯದ ಆರೋಗ್ಯಕ್ಕೆ ಬದನೆಕಾಯಿಯು ಬಹಳಷ್ಟು ಒಳ್ಳೆಯದು. 2008 ಪ್ರಕಟವಾದ ಅಮೆರಿಕನ್ ಜರ್ನಲ್ ಆಫ್ ಕ್ಲಿನಿಕಲ್ ನ್ಯೂಟ್ರಿಷನ್ ವರದಿಯ ಪ್ರಕಾರ ಬದನೆಕಾಯಿಯು ಬಂಜೆತನವನ್ನು ಕಡಿಮೆ ಮಾಡಬಲ್ಲದು. ಅಲ್ಲದೆ ಬದನೆಕಾಯಿಯು ಬಿಪಿಯಿಂದ ರಕ್ಷಿಸಬಲ್ಲದು. ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಹಾಗೂ ಅನವಶ್ಯಕ ತೂಕವನ್ನು ಬದನೆಕಾಯಿಯು ಕಡಿಮೆ ಮಾಡಬಲ್ಲದು. ಕ್ಯಾನ್ಸರ್ನಿಂದ ರಕ್ಷಿಸುತ್ತದೆ. ಲಿವರ್ ಆರೋಗ್ಯವನ್ನು ಕಾಪಾಡುತ್ತದೆ. ಸಂತೃಪ್ತ ಭಾವನೆಯನ್ನು ಮೂಡಿಸಿ ಹೆಚ್ಚಾದ ಆಹಾರ ಸೇವನೆಯನ್ನು ತಡೆಯುತ್ತದೆ. ನೆನಪಿನ ಶಕ್ತಿಯನ್ನು ಹೆಚ್ಚಿಸಿ ವಯಸ್ಸಾದಂತೆ ತಲೆದೋರಬಹುದಾದಂತಹ ಮಾನಸಿಕ ತೊಂದರೆಗಳಿಂದ ರಕ್ಷಿಸುವಲ್ಲಿಯೂ ಕೂಡ ಬದನೆಕಾಯಿಯು ಸಹಕಾರಿ. ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ.

ಪೂಜೆ ಮಾಡ್ಯಾರೇನ ಚಂದ ನೋಡ ಈಟಲ್ಲನ ಪೂಜೆ ಮಾಡ್ಯಾರೇನ ಚಂದ ಕೋ